ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕದಿಯತ್ತ ಕಾಳಿಂಗ ಕದಿಯತ್ತ ಮಾಲಿಂಗ ಸರ್ಕಾರ ಕಾಲಂಗ ರೈತ ಬಾಂಧವರ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28. ಹೆಚ್ಚಿನ ಮಾಹಿತಿಗೆ ವಿವಿಯ ವೆಬ್ಸೈಟ್ www.asduac.in ಗೆ ಭೇಟಿ ನೀಡಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನ್ ಜನ್ ಕಾ ರಖೇ ಧ್ಯಾನ್, ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜಬ್ ಸುರಕ್ಷಿತ್ ಹೈ ವೇ ಲೋಕ್, ಜಿನ್ಹೇ ಅಧಿಕ ಹೈ ಟಿಬಿ ಹೋನೆ ಕಿ ಸಂಭಾವನಾ, ತಭಿ ಸಾಕಾರ್ ಹೋಗಿ ಟಿಬಿ ಮುಕ್ತ ಭಾರತ್ ಕಿ ಕಾಮನಾ. ಪಹಲಿ ಸೇ ಮೌಜೂದ್ ಸ್ವಾಸ್ಥ್ಯ ಪರಿಸ್ಥಿತಿಯಾ ಟಿಬಿ ಹೋನೆ ಕಿ ಸಂಭಾವನಾ ಕೋ ಬಢಾ ಸಕ್ತಿ ಹೈ. ಇಸ್ ವರ್ಗ ಮೇ ಆ या आपका परिवार भी हो सकता है. इस समूह में आते हैं वे लोग जिन्हें पिछले 5 वर्ष में टीबी हुआ हो, 60 वर्ष या उससे अधिक आयु, धूम्रपान या शराब का सेवन करने वाले, कुपोषित, टीबी निकट संपर्क हुआ हो, मधुमेह रोगी, HIV से पीड़ित लोग. तो टीबी के लक्षण होने पर तुरंत अपनी जांच कराएं. अगर टीबी ना हो तो जरूरत पड़ने पर टीबी प्रिवेंटिव थेरेपी से सुरक्षित हो जाएं, अन्यथा निःशुल्क दवा और उपचार का लाभ उठाएं. आइए हम सब मिलकर देश को टीबी मुक्त बनाएं. Every TB patient best at the very first opportunity. Swasthya evam parivar kalyan mantralaya dwara janhit mein jari. LIC Nivesh Plus ninda moodalide hosanaguvendu. LIC Nivesh Plus, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಮತ್ತು ಅದರಿಂದ ರೈತರಿಗೆ ಆಗುವ ಉಪಯೋಗಗಳು, ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಹೇಶ್ವರಪ್ಪ ಅವರಿಂದ ಮಾಹಿತಿ. ತಜ್ಞವಾಣಿ ರೈತ ಬಾಂಧವರು ಎಲ್ಲ ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ವರಪ್ಪ ಅಂತ, ಇಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಂಶೋಧನೆಯ ವಿಷಯದಲ್ಲಿ ಬಂದಾಗ ಯಾವ ರೀತಿಯ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ, ರೈತರಿಗೆ ಯಾವ ರೀತಿಯ ನಾವು ಉಪಯೋಗಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸ್ಥೂಲವಾಗಿ 12 ಹಾರ್ಟಿಕಲ್ಚರ್ ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಸೆಂಟರ್ ಅಂತಕ್ಕಂತಹ

ಹಾಲಿನ ಇಳುವರಿಯ ಆರೋಗ್ಯವ ನೀಡಿ, ಹಾಲಿನ ಇಳುವರಿಯ ಏರಿಸುತ್ತೀಯ. ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚಿಸುತ್ತೀಯ. ಇಲಿಗಳಿಗೆ ವಿಷವಿಟ್ಟು ಬೆಳೆಯ ಕಾಯುತ್ತೀಯ, ಇಲಿಗಳಿಗೆ ವಿಷವಿಟ್ಟು ಬೆಳೆಯ ಕಾಯುತ್ತೀಯ. ಉರುವಲನ ಕೊಟ್ಟು ಅನ್ನದಾತನಿಗೆ, ಉರುವಲನ ಕೊಟ್ಟು ಉರುವಲನು ಕೊಟ್ಟು ಅನ್ನದಾತನಿಗೆ ದಾತನಾಗುತ್ತೀಯ. ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚಿಸುತ್ತೀಯ. ಫಲದ ಫಲವಂತಿಕೆಯ ಫಲದ ಫಲವಂತಿಕೆಯ ಹೆಚ್ಚಿಸುತ್ತೀಯ. ಇದುವರೆಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಮತ್ತು ಅದರಿಂದ ರೈತರಿಗೆ ಆಗುವ ಉಪಯೋಗಗಳು ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಾಗಲಕೋಟೆಯಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಹೇಶ್ವರಪ್ಪ ಅವರಿಂದ ಮಾಹಿತಿ ಕೇಳಿದರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಹಾಡಿದ ಕಲಾವಿದರು ಇಂಚಾಳ ಗ್ರಾಮದ ಶಿವಪುತ್ರಪ್ಪ ಅರಳಿಕಟ್ಟಿ ಮತ್ತು ತಂಡದವರಿಂದ. ಜಾಲಿ ಮಾಡಿದ ಕರ್ಮಕ್ಕೆ ತಾನೇ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕರ ಮಾಡಿಕೋ ಎಲೆ ಮನವೇ ಯಾಕ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಯೋ ಬಹಳಷ್ಟು ಹೇಳಿದರು ಬಾರದು ಎಲೆ ಮನವೇ ಅಲ್ಲಂತ ಅನಬಾರದು ಎಲೆ ಮನವೇ ಯಾಕ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲೋ ಎಲೆ ಮನವೇ ಇದು ಮೂರ ದಿನದ ಸಾಥಿ ಎಲೆ ಮನವೇ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.